ಎಲ್ಲ ರೈತ ಬಂಧುಗಳಿಗೂ ನಮಸ್ಕಾರ. ಈ ನನ್ನ ಜೊತೆಗೆ ಬೀದರ್ ತಾಲೂಕು ಬರೂರ್ ಗ್ರಾಮದ ಪಶು ಚಿಕಿತ್ಸಾಲಯದಲ್ಲಿ ಪಶು ವೈದ್ಯಾಧಿಕಾರಿಯಾಗಿ ಕೆಲಸ ಮಾಡ್ತಾ ಇರುವಂತ ನಯನಾ ಜೋಶಿ ಅವರದ್ರ ಅವರನ್ನು ಮಾತಾಡಿಸಿ ಈ ಕರುಗಳ ಪಾಲನೆ ಬಗ್ಗೆ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಅಂತಂದ್ರೆ ಕರುಗಳ ಪಾಲನೆ ಎಷ್ಟು ಮಹತ್ವದ ಅಂತೇಳಿ. ನಮಸ್ಕಾರ ನಯನಾ ಜೋಶಿ ಅವರೇ. ನಮಸ್ಕಾರ ಸರ್. ಈಗ ಮೊದಲಿಗೆ ಈ ಕರುಗಳ ಪಾಲನೆ ಮಹತ್ವ ಏನದ, ಇದರಿಂದ ನಮ್ಮ ರೈತರಿಗೆ ಯಾವ ರೀತಿ ಒಂದು ಸಹಾಯ ಆಗ್ಲಿಕ್ಕೆ ಸಾಧ್ಯದ ಅಂತ ತಿಳಿಸ್ಕೊಡ್ತಾರೆ? ಇಂದಿನ ಕರುಗಳೇ ನಾಳಿನ ಕಾಮಧೇನು. ಹೆಣ್ಣಾದ್ರೆ ಆಕಳಾಗ್ತವೆ, ಅಥವಾ ಗಂಡಾದ್ರೆ ಎತ್ತುಗಳು, ಒಳ್ಳೆ ಎತ್ತುಗಳು ಆಗ್ತವೆ. ಹೌದು, ಎರಡು ಬೇಕು ನಮ್ಗೆ, ಎರಡು ಬೇಕು ನಮ್ಮ ರೈತರಿಗೆ. ಅದಕ್ಕೋಸ್ಕರ ಕರುಗಳನ್ನು ಪಾಲನೆ ಪೋಷಣೆ ಎಷ್ಟು ನಾವು ಚೆನ್ನಾಗಿ ಮಾಡ್ತೀವೋ ಅಷ್ಟು ಅವುಗಳನ್ನು ಮುಂದೆ ನಾವು ಒಳ್ಳೆ ರೀತಿಯ ಹಸುಗಳು ಅಥವಾ ಎತ್ತುಗಳನ್ನು ಪಡಿಬಹುದು. ಅದ್ರಿಂದ ನಮ್ಮ ರೈತ ಬಾಂಧವರಿಗೆ ಬಹಳ ಉಪಯೋಗ ಆಗುತ್ತೆ. ಹೌದಲ್ರಿ, ಅಂತಂದ್ರೆ ಒಳ್ಳೆ ಆಕಳ ಸಿಗಬೇಕು, ಒಳ್ಳೆ ಎತ್ತುಗಳು ಸಿಗಬೇಕು ಅಂತಂದ್ರೆ ಕರುಗಳನ್ನ ಒಳ್ಳೆ ರೀತಿಯಿಂದ ನಮ್ಮ ರೈತರು ಸಾಕಬೇಕು ಅಂತ ತಾವು ಹೇಳ್ತೀರಾ? ಹೌದು ಸರ್. ಈಗ ನಾವು ಮನುಷ್ಯರೊಳಗೆ ಹೆಂಗೆ ನಾವು ತೂಕ ಬಹಳ ಮುಖ್ಯ ಅಂತ ಹೇಳ್ತೀವಿ, ಹುಟ್ಟಿದ ಕೂಡಲೇ ಮಗುವಿನ ತೂಕ ಎಷ್ಟು ಅಂತ ನಾವು ಕೇಳ್ತಾ ಇರ್ತೀವಿ. ಈ ಕರುಗಳೊಳಗೂ ಸಹಿತ ಈ ಹುಟ್ಟಿದ ಕರುವಿನ ತೂಕದ ಮಹತ್ವ ಅದಂತೂ ಹೆಂಗೆ ಬಹಳ ಇದೆ ಸರ್. 6.5% ತಾಯಿಯ ದೇಹ ತೂಕದ ಪ್ರಕಾರ ನಾವು ಅದನ್ನ ಎಸ್ಟಿಮೇಟ್ ಮಾಡ್ತೀವಿ ಸರ್. ನಾವು ಅಂದ್ರೆ ಈಗ ತಾಯಿ 6.5% ಆಫ್ ದ ಬಾಡಿ ವೇಟ್ ಅಂತ ನಾವು ಹೇಳ್ತೀವಿ ಸರ್. ಅಂದ್ರೆ ತಾಯಿಯ ತೂಕದ ಶೇಕಡಾ 6.5% ಕರುವಿಂದಿರ್ಬೇಕು ಸರ್. ಅಂದ್ರೆ ಅದು ಹೆಲ್ದಿ ಅಂತ, ಅದು ಆರೋಗ್ಯಕರವಾದ ಕರು ಅಂತ ನಾವು ತಿಳಿಸ್ತೀವಿ ಸರ್. ಅದು ಅಂತಂದ್ರೆ ಇದು ಲೆಕ್ಕ ಏನಾಯ್ತಂತಂದ್ರೆ ಆಕಳ ಯಾವಾಗ ಹೊಟ್ಟಿಯಿಂದ ಇರ್ತದ ಅವಾಗ ಅದರ ಒಂದು ಕಾಳಜಿ ತೊಡೋದು ಬಹಳ ಮುಖ್ಯ, ಬಹಳ ಮುಖ್ಯವಾಗಿದೆ ಸರ್. ಯಾಕೆ ಅದು ಆರೋಗ್ಯಯುತವಾಗಿತ್ತು ಅಂತಂದ್ರೆ ಆರೋಗ್ಯಯುತವಾದಂತ ಕರು ನಮಗೆ ಸಿಗ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ತಾವು ಹೇಳ್ತಾ ಇದ್ರೆ. ಕರು ಹುಟ್ಟಿದ ಮೇಲೆ ಏನೇನು ಮಾಡಬೇಕು, ಯಾವ್ಯಾವ ಬಹಳ ಮುಖ್ಯವಾಗಿರುವಂತ ವಿಷಯಗಳಂತಾರೆ ಸರ್? ಕರು ಹುಟ್ಟಿದ ತಕ್ಷಣ ಏನಿರುತ್ತೆ, ಅದ್ರ ಮೂಗಿನಲ್ಲಿ, ಕಿವಿಯಲ್ಲಿ, ಬಾಯಿಯಲ್ಲಿ ಲೋಳೆ ಅಂತ ಒಂದು ಪದಾರ್ಥ ಇರುತ್ತೆ ಸರ್. ಅದನ್ನ ನಾವು ತಕ್ಷಣ ಆಕಳ ಮುಂದೆ ಬಿಡ್ಬೇಕು ಅದು ಕರುವಿಗೆ, ಯಾಕಂದ್ರೆ ಅದು ಎಲ್ಲ ನೆಕ್ ಬಿಡುತ್ತೆ ಸರ್. ಅದು ಅದು ಒಂದ್ ವೇಳೆ ನೆಕ್ಲಿಲ್ಲ, ಅದು ಹಾಗೆ ನಿಂತಿದೆ ಅಂತಂದ್ರ ಸ್ವಲ್ಪ ಉಪ್ಪು ಉದುರಿಸ್ಬೇಕ್ರಿ ಸರ್, ಕರುವಿನ ಮೇಲ್ರಿ ಸರ್, ಕರುವಿನ ಮೈ ಮೇಲೆ. ಅದಕ್ಕ ಉಪ್ಪಿಗೆ ಸ್ವಲ್ಪ ಇದ್ರಲಿಂತ ರುಚಿಲಿಂತ ಹಾಕಾಗ ಎಲ್ಲ ನೆಕ್ಲಿಕ್ ಶುರು ಮಾಡ್ತಾರೆ ಸರ್. ನೆಕ್ ತಂದ್ರೆ ಎಲ್ಲ ಕಡೆ ಸ್ವಚ್ಛ ಆಗ್ಬಿಡ್ತಾರೆ. ಒಂದ್ ವೇಳೆ ಅದು ಮಾಡ್ಲಿಲ್ಲ ಅಂತಂದ್ರ, ಉಪ್ಪು ಹಾಕಿದ ನೆಕ್ಲಿಲ್ಲ ಅಂತಂದ್ರ ನಾವೇನ್ ಮಾಡ್ಬೇಕು, ಒಂದ್ ಸ್ವಚ್ಛವಾದ ಬಟ್ಟಿ ತಗೊಂಡು ಚಂದ ಎಲ್ಲ ಮೈ ಎಲ್ಲ ಚಂದ ತಿಕ್ಕಿ ತೊಳೆದ್ಬೇಕು ಸರ್. ಅದಕ್ಕ ಆ ಬಟ್ಟಿಲಿಂತ ಎಲ್ಲ ಒರೆಸ್ಬೇಕ್ರಿ, ಎಲ್ಲ ಒರೆಸ್ಬೇಕು. ಅದು ಪೂರಾ ಲೋಳೆ ಅಂತ ಇರೋ ಪದಾರ್ಥ ಪೂರಾ ಹೋಗ್ಬೇಕ್ರಿ ಸರ್. ಆಮೇಲೆ ಆರೋಗ್ಯವಾಗಿರುತ್ತೆ ಸರ್ ಕರು. ಈ ಒಂದ್ ವೇಳೆ ಅದು ಹಂಗೆ ಮೈ ಮೇಲೆ ಉಳಿತು ಅಂತ ಇಟ್ಕೊಡ್ರಿ, ಏನ್ ಸಮಸ್ಯೆ ಆಗ್ಬಹುದು? ಅದಕ್ಕೆ ಉಸಿರಾಡ್ಲಿಕ್ಕೆ ಉಸಿರಾಡ್ಲಿಕ್ಕೆ ಪ್ರಾಬ್ಲಮ್ ಆಗ್ತದೆ ಸರ್. ಮತ್ತೆ ಹಾಗೆ ಅದು ಏನಂತಾರ, ಅಂಟು ಅಂಟು ಇರುತ್ತದೆ. ಅದಕ್ಕ ಕರು ಅಷ್ಟು ಇದು ಹೆಲ್ದಿ ಆಗಿರೋದಿಲ್ಲ, ಸಮಸ್ಯೆಗಳಾಗ್ತದೆ ಸರ್. ಅದನ್ನ ತಡೆಗಟ್ಟಕ್ಕೆ ನಾವು ಅದು ಆದಷ್ಟು ಬೇಗ ತೆಗಿಬೇಕು ಸರ್, ತೆಗಿಬೇಕು, ಚಲೋತ್ನಾಗ ಒರೆಸ್ಬೇಕು. ಇನ್ನೊಂದು ನಯನವರೇ ಬಹಳ ಮುಖ್ಯವಾಗಿರುವಂತದ್ದು ಏನಂತಂದ್ರೆ, ನಮ್ಮ ರೈತರು ಕರು ಹುಟ್ಟಿದ ತಕ್ಷಣ ಖುರ ಕಟ್ ಮಾಡ್ತಾರೆ. ಹೌದು ಸರ್. ಆದ್ರೆ ಬಹಳ ಸಲ ನೋಡ್ತಾ ಇರ್ತೀವಿ ಈ ಖುರ ಕಟ್ ಮಾಡೋದಷ್ಟು ವೈಜ್ಞಾನಿಕವಾಗಿ ಆಗೋದಿಲ್ಲ, ಸಾಕಷ್ಟು ಸಮಸ್ಯೆ ಮುಂದದು ಬೆಳೆದ ಮೇಲೆ ಆಗೋದನ್ನ ನಾವು ನೋಡ್ತಾ ಇರ್ತೀವಿ. ವೈಜ್ಞಾನಿಕವಾಗಿ ಖುರ ಕಟ್ ಮಾಡಬೇಕು ಅಂತಂದ್ರೆ ಹೆಂಗ ಕಟ್ ಮಾಡಬೇಕು? ವೈಜ್ಞಾನಿಕ ಅಂದ್ರೇನು, ಒಂದ್ ಸ್ವಚ್ಛವಾದ ಕಟರ್, ಯಾವ್ದು ನೇಲ್ ಕಟರ್ ಅಂತ ಯೂಸ್ ಮಾಡ್ರಿ, ಅಥವಾ ಒಂದು ಶಾರ್ಪ್ ಆಗಿರೋ ಬ್ಲೇಡ್, ಸ್ವಚ್ಛವಾದ ಹೊಸದು ಯೂಸ್ ಮಾಡಿ ಸಮಾನವಾಗಿ ಕಟ್ ಮಾಡ್ಬೇಕು ಸರ್. ಅಷ್ಟೇ, ಆಕಾರ ಸಮಾನ, ಇಲ್ಲಿ ರಕ್ತ ಸ್ರಾವ ಆಗ್ಬಾರ್ದು. ಸಮಾನವಾಗಿ ಕಟ್ ಮಾಡಿದ್ರೆ ಸಾಕು ಸರ್, ಅದಕ್ಕಿಂತ ಬಹಳ ಪ್ರಿಕಾಷನ್ ಇದೆ. ಸ್ವಚ್ಛವಾದ ಒಂದು ಬ್ಲೇಡ್ ಅಥವಾ ಕಟರ್, ಇನ್ಫೆಕ್ಷನ್ ಆಗಬಾರ್ದು. ಅಷ್ಟೇ, ಅಷ್ಟು ಗಮನದಲ್ಲಿ ಇಟ್ಕೊಂಡು ನಾವು ಮಾಡ್ಬೇಕು. ಬಹಳ ಡೀಪ್ ಆಗಿ ಕಟ್ ಆಗಬಾರ್ದು ಸರ್, ಡೀಪ್ ಆಗಿ ಕಟ್ಟಿದ್ರೆ ರಕ್ತ ಬಂದ್ಬಿಡುತ್ತೆ. ಇದು ಬಹಳ ಮುಖ್ಯ, ಮುಖ್ಯವಾಗಿ ಇದು ನಾಲ್ಕು ಕಾಲಿ ಕಟ್ ಮಾಡ್ಬೇಕಲ್ಲ, ಮಾಡ್ಬೇಕು ಸರ್. ಎಲ್ಲ ನಾಲ್ಕು ಕಾಲಿ ಕಟ್ ಮಾಡೋದು ಬಹಳ ಮುಖ್ಯ, ಮುಖ್ಯ ಸರ್. ಆಮೇಲೆ ಇನ್ನೊಂದು ನಯನವರು ಬಹಳ ಮುಖ್ಯವಾಗಿರುವಂತದ್ದು ಏನಂತಂದ್ರೆ ಈ ಹೊಕ್ಕಳ ಬಳ್ಳಿ ಕಟ್ ಮಾಡೋದು. ಹೌದು ಸರ್. ಇಲ್ಲಿ ನಮ್ಮ ರೈತರು ಏನೇನು ಕಾಳಜಿ ವಹಿಸ್ಬೇಕಂತಾರೆ? ಹೊಕ್ಕಳ ಬಳ್ಳಿ ಕಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಸರ್, ಇಲ್ಲಿ ಬಹಳ ಮಹತ್ವವಾದಿದೆ. ಯಾಕಂದ್ರೆ ಅದರಿಂದ ಇನ್ಫೆಕ್ಷನ್ ಬಹಳ ಸ್ಪ್ರೆಡ್ ಆಗೋ ಚಾನ್ಸಸ್ ಇರ್ತದೆ ಸರ್. ಅದಕ್ಕೆ ಏನ್ ಮಾಡ್ಬೇಕು, ಒಂದು ಸ್ವಚ್ಛವಾದ ಬ್ಲೇಡ್, ಹೊಸ ಬ್ಲೇಡ್ ತಗೋಬೇಕ್ರಿ. ಸಾಮಾನ್ಯ ಜನರಲ್ಲಿ ಹತ್ರ ನಾವು ಸ್ಪಿರಿಟ್ ತಗೊಂಡ್ಬರ್ರಿ, ಅದು ತಗೊಂಡ್ಬರ್ರಿ ಅಂದ್ರೆ ಅದು ಸಾಧ್ಯ ಇಲ್ಲ. ಅವ್ರ ಹತ್ರ ಏನಿರ್ತದೆ, ಡಿಟರ್ಜೆಂಟ್ ಸೋಪ್ಲಿಂದ ಏನ್ ಹಾಕ್ಲಿ, ಚಂದ ತೊಳೆದು ಒಣಗಿಸಿ ತಗೋಬೇಕು ಸರ್. ಒಂದು ಮತ್ತೆ ಒಂದು ದಾರ, ಯಾವ್ದು ಮನೆಗಿದ ದಾರ ಸರ್, ದಾರ ಇರ್ತದಲ್ಲ, ತಗೊಂಡು ಒಂದ್ 3 inch ಬಿಡ್ಬೇಕು, ಬಿಟ್ಟು ದೇಹದಲ್ಲಿ 3 inch ಬಿಡ್ಬೇಕು ಸರ್. 3 inch ಬಿಟ್ಟು ಗಂಟ್ ಹಾಕೋಬೇಕ್ರಿ ಸರ್, ಕಟ್ಬಿಡ್ಬೇಕು. ಕಟ್ ಬಿಡ್ಬೇಕು, ಕಟ್ ಬಿಟ್ಮೇಲೆ ಏನಾಗ್ತದ, ಅದ್ ಸ್ವಲ್ಪ ಕೆಳಗಡೆ ಕಟ್ ಮಾಡ್ಕೊಂಡ್ಬಿಡ್ಬೇಕು, ಸ್ವಲ್ಪ ಮುಂದೆ ಕಟ್ ಮಾಡ್ಬಿಡ್ಬೇಕು ಸರ್. ಆಮೇಲೆ ಕಟ್ ಮಾಡಿದ್ಮೇಲೆ ಒಂದ್ ಸ್ವಲ್ಪ ಏನ ಐಡಿನ್ ಇರ್ತದ, ಮನೆಗೆ ಎಲ್ಲಾರ ಬಲ್ಲಿ ಇವತ್ ನಾಳೆ ಇರ್ತದ ಸರ್. ಇದಿಲ್ಲ ಅಂತಂದ್ರು ಚಿಕಿತ್ಸಾಲಯ ಇರ್ತಾವ, ಸ್ವಲ್ಪ ಐಡಿನ್ ತಗೊಂಡ್ಬಂದು, ಅಥವಾ ಐಡಿನ್ ಇರ್ಲಿಲ್ಲ ಅಂದ್ರು ಅರ್ಶಿನ ಎಣ್ಣೆ ಕಲಸಿ ಅಲ್ಲಿ ಹಚ್ಚಿಬಿಡ್ಬೇಕು, ಆ ಭಾಗಕ್ಕೆ ಹಚ್ಚಿಬಿಡ್ಬೇಕು. ಇದರಿಂದ ಏನಾಗ್ತದ, ಬಹಳಷ್ಟು ರೋಗಗಳು ತಡಿಬಹುದು ಸರ್ ನಾವು. ಆಮೇಲೆ ಅದು ಕಟ್ ಮಾಡಿ ಉಳಿತದಲ್ರಿ, ಅದನ್ನ ಏನ್ ಮಾಡ್ಬೇಕು? ಮತ್ತೆ ಎಲ್ಲಾರು ತೆಗ್ ತೋಡಿ ನಾಯಿಗೋಳ್ ಕೈಗೆ ಸಿಗಲಾರ್ದಂಗ ಚಂದ ಡೀಪ್ ಆಗಿ ಹೂತ್ ಬಿಡ್ಬೇಕು ಸರ್ ಮಣ್ಣಲ್ಲಿ. ಅದು ಬಹಳ ಮುಖ್ಯ, ಬಹಳ ಮುಖ್ಯವಾದ ಸರ್. ಅದು ಆಮೇಲೆ ದೇಹಕ್ಕೆ ನೀನು 3 ಇಂಚ್ ಉಳಿದಿರ್ತಲ್ಲ ಅದು ಯಾವಾಗ ಉದುರು ಹೋಗ್ಬಿಡ್ತದೆ? ಅದು ಒಣಗು ತಾನೇ ಉದುರು ಹೋಗ್ತದೆ ಸರ್, ಒಂದ್ ವಾರದಾಗ ತಾನೇ ಸ್ವಲ್ಪ ಸ್ವಲ್ಪ ಸ್ವಲ್ಪ ಒಣಗ ಹೋಗ್ಬಿಡ್ತದೆ ಅಲ್ಲಿ. ಆಮೇಲೆ ಈಗ ಈ ಮಾಸ್ ಬಗ್ಗೆ ಸ್ವಲ್ಪ ಸಮಸ್ಯೆ ನಾವು ನೋಡ್ತಾ ಇರ್ತೀವಿ. ಯಾಕಂದ್ರೆ ಕೆಲವೊಂದು ಆಕಳೊಳಗ ಎಮ್ಮಿ ಒಳಗ ಮಾಸ್ ಜಲ್ದಿ ಬೀಳೋದಿಲ್ಲ, ಕೆಲವೊಂದ್ರೊಳಗೆ ಜಲ್ದಿ ಬೀಳ್ತದೆ, ಕೆಲವೊಂದ್ಸಲ ಅವೇ ತಿನ್ನೋದನ್ನ ನೋಡ್ತಾ ಇರ್ತೀವಿ. ಇಲ್ಲಿ ಏನ್ ಕಾಳಜಿ ತಗೋಬೇಕಂದ್ರೆ ಮಾಸ್ ಯಾಕೆ ಬೀಳಂಗಿಲ್ಲ ಅಂತಂದ್ರೆ ಬಹಳಷ್ಟು ರೀಸನ್ಸ್ ಇದಾವೆ ಸರ್. ಇದಕ್ಕೆ ಒಂದಂತಂದ್ರೆ ಆಕಳಿಗೆ ಶಕ್ತಿ ಇರೋದಿಲ್ಲ, ಅದು ಹೊರ ಹಾಕ್ಲಿಕ್ಕೆ ಶಕ್ತಿ ಇರಂಗಿಲ್ಲ ಅದ್ರ ಬದಲಿ, ಅಥವಾ ಏನಾದ್ರೂ ಇನ್ಫೆಕ್ಷನ್ ಇರ್ತದ ಅದ್ರಲಿಂತ ಬೆಳಂಗಿಲ್ಲ ಮಾಸ. ಅದಕ್ಕಾಗಿ ಕರು ಹುಟ್ಟಿದ 8-12 ತಾಸು ಒಳಗಾಗಿ ಮಾಸ್ ಬಿಡ್ಬೇಕು ಸರ್, ಕಂಪ್ಲೀಟ್ ಆಗಿ ಹೊರಗೆ ಬಿಡ್ಬೇಕ್ರಿ. ಬೀಳಲಿಲ್ಲ ಅಂತಂದ್ರ ನೀವು ಚಿಕಿತ್ಸಾಲಯ ಪಶು ಚಿಕಿತ್ಸಾಲಯಕ್ಕ ಒಯ್ದು ಕರ್ಕೊಂಡೇ ಬರ್ಬೇಕ್ರಿ ಸರ್. ಅದಕ್ಕೆ ಯಾಕಂದ್ರೆ ಬೇರೆ ಏನ್ ಹಾದಿನೇ ಇಲ್ಲ ಸರ್. ಯಾಕಂದ್ರೆ ಅದ್ರಲಿಂತ ಏನಾಗ್ತದ ಮತ್ತಿಷ್ಟು ಬೇರೆ ರೋಗಗಳು ಬರ್ತಾವ, ಆಕಳಿಗೆ ಬರೋ ಸಾಧ್ಯತೆಗಳು ಬರ್ತಾವ, ಮತ್ತ ಅದೆಲ್ಲ ಬೇರೆ ಕಾಂಪ್ಲಿಕೇಶನ್ ಆಗ್ಲಿ ಸ್ಟಾರ್ಟ್ ಆಗ್ತಾವ. ಅದನ್ನ ನಾವು ಅವಾಯ್ಡ್ ಮಾಡ್ಬೇಕು. ರೈತರು 8-12 ತಾಸು ಕಾಯ್ಬೇಕ್ರಿ ಸರ್, ಕಾಯ್ಬೇಕು. ಆಮೇಲೆ ಈಗ ಈ ಮಾಸ ಬಿದ್ದ್ಮೇಲೆ ಕೆಲವೊಂದ್ಸಲ ಈ ಆಕಳ ತಿನ್ನೋದನ್ನ ನೋಡ್ತಾ ಇರ್ತೀವಿ, ಇದರಿಂದ ಏನ್ ಸಮಸ್ಯೆ ಆಗ್ಬೋದು ಆಕಳಿಗೆ? ಅದ್ರಲಿಂತ ಜೀರ್ಣಶಕ್ತಿ ಕಡಿಮೆ ಆಗ್ತದೆ ಸರ್, ಮತ್ತ ಆಸಿಡೋಟಿಸ್ ಆದಂಗ ಆಗ್ತದ, ಅದು ಮತ್ತ ಮೇವು ಸರಿ ತಿನ್ನಂಗಿಲ್ಲ, ಅದ್ರದ್ದೇ ಅದಕ್ಕೆ ಕಾಂಪ್ಲಿಕೇಶನ್ ಸ್ಟಾರ್ಟ್ ಆಗ್ತದ. ಸೊ ಅದು ಅವಾಯ್ಡ್ ಮಾಡ್ಬೇಕು, ಬಾಯಿ ಸಿಗ್ಲಾರ್ದಂಗ ಅದನ್ನು ಎಲ್ಲಾದ್ರೂ ತೆಗೆದು ಬಿಡ್ಬೇಕು. ಆಮೇಲೆ ಮಾಸ್ ಅನ್ನ ಯಾವ ರೀತಿ ವಿಲೇವಾರಿ ಮಾಡ್ಬೇಕಂತೀರ? ಅದನ್ನ ಮಾಸನ್ನು ಈಗ ಅದನ್ನು ಮಣ್ಣಲ್ಲಿ ಸ್ವಲ್ಪ ತೆಗೆದು ತೋಡಿ ಮುಚ್ಚಿ ಬಿಡ್ಬೇಕು ಸರ್, ಹೂತ್ ಬಿಡ್ಬೇಕು. ಆಮೇಲೆ ಈಗ ಹುಟ್ಟಿದ ಕರುವಿನ ಆರೋಗ್ಯ ನಾವ್ ಹೆಂಗ್ ಪರೀಕ್ಷೆ ಮಾಡ್ಕೊಳ್ಬೇಕು? ಯಾಕಂದ್ರೆ ಏನೇನ್ ಸಮಸ್ಯೆಗಳು ಇರ್ತಾವ ಅದಕ್ಕೆ? ಎಲ್ಲಾ ಕರುಗಳು ನಾರ್ಮಲ್ ಆಗಿ ಹುಡ್ತಾವ ಅಂತ ಹೇಳಿಕ್ ಆಗೋದಿಲ್ಲ. ಆಮೇಲೆ ಕೆಲವೊಂದನ್ನ ನಾವು ನೋಡಿದ್ವಿ ಅಂತಂದ್ರೆ ಸರಿ ಮಾಡ್ಕೊಳ್ಳಿಕ್ ಸಾಧ್ಯ ಆಗ್ತದೆ. ಏನೇನು ಪರೀಕ್ಷೆ ಮಾಡ್ಬೇಕಂದ್ರೆ ಹುಟ್ಟಿದ ತಕ್ಷಣ ಏನು ಅದು ಉಸಿರಾಟ ಕರೆಕ್ಟ್ ಅದನ್ನ ಇಲ್ಲ ನೋಡ್ಬೇಕು ಸರ್. ಉಸಿರಾಟ ಕರೆಕ್ಟ್ ಇರ್ಬೇಕು ಅದ್ರ ಮೊದ್ಲು. ಉಸಿರಾಟ ಕರೆಕ್ಟ್ ಇರ್ಲಿಲ್ಲ ಅಂತಂದ್ರೆ ಸ್ವಲ್ಪ ಅದಕ್ಕೆ ಹಿಂದಿನ ಕಾಲ್ಗಳು ಎತ್ತಬೇಕು, ಅದಕ್ಕೆ ಎತ್ತಿ ಮ್ಯಾಲ ಹಿಂಗ್ ಜೋಕಾಲಿ ಹೊಡ್ಸದಪ್ಲೆ ಹೊಡ್ಸ್ಬೇಕು. ಹಿಂದಿನ ಕಾಲ ಹಿಂದ್ ಕಾಲ್ ಎತ್ತ ಹಿಡಿದು ಜೋಕಾಲಿ ಹೊಡ್ಸ್ಬೇಕು. ಅದನ್ನು ಆಗ್ಲಿಲ್ಲ ಅಂತಂದ್ರೆ ಎದಿ ಮೇಲೆ ಸ್ವಲ್ಪ ಹಿಂಗ್ ಪ್ರೆಷರ್ ಹಾಕಿ ಬರ್ಸ್ಬೇಕು, ಅದ್ರಲ್ಲಿಂದ ಆರ್ಟಿಫಿಷಿಯಲ್ ರೆಸ್ಪಿರೇಷನ್ ಕ್ರಿಯೇಟ್ ಆಗ್ತದೆ ಸರ್. ಅದು ಎರಡ್ ಮಾಡ್ಬೋದು. ಸುರಾಟ ಕರೆಕ್ಟ್ ಇತ್ತು ತೊಂದ್ರೆ ಏನಿಲ್ಲ ಅಂತಂದ್ರೆ ಕಣ್ಣುಗಳು ನೋಡ್ಬೇಕು, ದೃಷ್ಟಿ ಅದನ ಇಲ್ಲ ಅದಕ್ಕೆ, ಕಣ್ಣು ತೆರೆದ್ ನೋಡ್ಬೇಕು, ನೋಡ್ಲಿತ್ತದ ಇಲ್ಲ, ಕಿವಿಗಳು ನೋಡ್ಬೇಕು, ನಾವು ಸಪ್ಲೈ ಮಾಡಿ ನೋಡ್ಬೇಕು ಏನಾದ್ರು ಪ್ರತಿಕ್ರಿಯೆ ಕೊಡ್ತಾ ಇದೆ ಅಥವಾ ಇಲ್ಲ ಅಂತ. ಸಪ್ಲೈ ಮಾಡಿದ್ರು ನೋಡ್ಲಿಲ್ಲ ಅಂತಂದ್ರೆ ಇದಕ್ಕೇನು ಸಮಸ್ಯೆ ಇದೆ ಅಂತ ಅನ್ಕೋಬಹುದು. ಮತ್ತೆ ಎಲ್ಲಾದ್ರೂ ಗಾಯ ಇದೆಯಾ? ಕೆಲವೊಂದ್ಸರಿ ಏನಾಗುತ್ತೆ ಹೆರಿಗೆಯಲ್ಲಿ ತೊಂದರೆ ಆಗಿರ್ತದೆ, ಎಲ್ಲೋ ಕೈಯೋ ಕಾಲೋ ಕೆಳಗೆ ಬಿದ್ಮೇಲೆ ಫ್ರಾಕ್ಚರ್ ಏನೋ ಆಗಿರುತ್ತೆ. ಸ್ವಲ್ಪ ಎಲ್ಲಾ ಕಡೆ ಮುಟ್ಟು ನೋಡಿದ್ರೆ ಅದಕ್ಕೆಲ್ಲಾರ ನೋವು ಆಗ್ಲಿಗತ್ತದೇನೋ, ಸ್ವಲ್ಪ ಅದು ನೋಡ್ಬೇಕು ಅದಷ್ಟು. ಮತ್ತೆಲ್ಲಾರ ಬಾವು ಅದೇನೋ ಮೈ ಮೇಲೆ ಉಬ್ಬೆದೇನೋ ಅದೆಲ್ಲ ಸ್ವಲ್ಪ ನೋಡ್ಬೇಕು. ಇನ್ನೊಂದೇನು ಹೆಂಡಿ ಇರ್ತದಲ್ಲ ಸರ್ ಜಾಗ, ಅದು ಜಾಗ ಓಪನ್ ಅದ ಎಲ್ಲ ನೋಡ್ಬೇಕು. ಯೂರಿನ್ ಮಾಡೋದು ಕರೆಕ್ಟ್ ಅದ ಇಲ್ಲ ನೋಡ್ಬೇಕು. ಇವೆಲ್ಲ ಏನಂತಾರ ಸಾಮಾನ್ಯವಾಗಿ ಇವೆಲ್ಲ ಪರೀಕ್ಷೆ ರೈತರು ಮಾಡ್ಬೋದು ಸರ್. ಇದೆಲ್ಲ ಮನೆಯಲ್ಲಿ ಮಾಡ್ತಿರ್ತಾರ. ಕೆಲವೊಂದ್ಸಲ ಏನಾದ್ರೂ ಸಮಸ್ಯೆ ಕಾಣಿಸಿ ಬಂತು ಅಂದ್ರೆ ಚಿಕಿತ್ಸೆ ತರಬೇಕು. ಡಾಕ್ಟರ್ ಮುಂದಿನ ಕೆಲಸ ಮುಂದಿನ ಕೆಲಸ ಚಿಕಿತ್ಸೆ ಮಾಡ್ತಾರೆ ಸರ್. ಹೌದಲ್ರಿ, ಇದು ಬಹಳ ಮುಖ್ಯವಾಗಿರುವಂತದ್ದು ನಮ್ಮ ರೈತರು ಗಮನಿಸಬೇಕು. ಯಾಕಂತಂದ್ರೆ ಈ ಕರುವನ್ನ ಪರೀಕ್ಷೆ ಮಾಡೋದು ಬಹಳ ಮುಖ್ಯವಾಗಿರುವಂತದ್ದು ಅಂತೇಳಿ ನಯನ ಅವರು ಹೇಳ್ತಾ ಇದ್ರೆ. ಇನ್ನ ಕರು ಹುಟ್ಟಿದ ಮೇಲೆ ಎಲ್ಲದಕ್ಕೂ ಆಹಾರ ಬೇಕೆ. ಈ ಕರುವಿನ ಆಹಾರದ ನಿರ್ವಹಣೆ ಹೆಂಗ್ ಮಾಡ್ಬೇಕು? ಗಿಣ್ಣದಾಳು ಬಹಳ ಮುಖ್ಯ ಇರ್ತದೆ, ಇದ್ರ ಬಗ್ಗೆ ಸ್ವಲ್ಪ ಹೇಳ. ಕರು ಹುಟ್ಟಿದ ತಕ್ಷಣ ಸರ್ ಗಿಣ್ಣದಾಳು ಆದಷ್ಟು ಬೇಗ ಕುಡಿಸ್ಬೇಕು. ಒಂದು 15-6 ಗಂಟೆ ಒಳಗಾಗಿ ಎಷ್ಟಾಯ್ತು ಅಷ್ಟು ಜಲ್ದಿ ನಾವು ಗಿಣ್ಣದಾಳು ಕುಡಿಸ್ಬೇಕು ಸರ್. ಯಾಕಂದ್ರೆ ಗಿಣ್ಣದಾಳದಾಗ ಬಹಳಷ್ಟು ಶಕ್ತಿ ಇರ್ತದೆ ಸರ್. ನಾವು ಇಮ್ಯುನೋಗ್ಲೋಬುಲಿನ್ಸ್ ಅಂತ ಹೇಳ್ತೀವಿ, ರೋಗ ನಿರೋಧಕ ಶಕ್ತಿ. ಹುಟ್ಟಿದ ಕರುವಿಗೆ ರೋಗ ನಿರೋಧಕ ಶಕ್ತಿ ಇರೋದಿಲ್ಲ ಸರ್. ಅದಕ್ಕಾಗಿ ಗಿಣ್ಣದಾಳದಲ್ಲಿ ಬಹಳಷ್ಟು ರೋಗ ನಿರೋಧಕ ಶಕ್ತಿ ಇರೋದ್ರಿಂದ ಅದಕ್ಕೆ ಯಾವುದೇ ತರಹದ ರೋಗ ಬರೋದನ್ನ ತಡೆಗಟ್ಟಬಹುದು ಸರ್. ಅಂದ್ರೆ ಎಷ್ಟು ಪ್ರಮಾಣದೊಳಗೆ ಹೆಂಗ್ ಹೆಂಗ್ ಕುಡಿಸ್ಕೊಂಡು ಹೋಗ್ಬೇಕು ಅದೇನ್ರ ಲೆಕ್ಕದ ಅಂತ? ಹಾ ಸರ್, ಅದು ಇದೆ ಸರ್. ಈಗ ಹುಟ್ಟಿದ ಕರುವಿಗೆ ನಾವು 1/10 ಅಂತೀವಿ, 1/10 ಆಫ್ ದ ಬಾಡಿ ವೇಟ್ ಆಫ್ ದ ಕಾಫ್ ಅಂದ್ರೆ ಕರುವಿನ ದೇಹದ 10% ನಾವು ಅದಕ್ಕೆ ಕುಡಿಸ್ಬೇಕು ಸರ್. ಜನರು ಏನ್ ಮಾಡ್ತಾರ, ಕರು ಏನು ಸಂದಾಸ ಮಾಡ್ಕೋತದ, ಇದು ಗಣ್ಣದಲ್ಲಿ ಕುಡಿಸ್ಬಾರ್ದು ಅಂತ ಹೇಳಿ ಬಹಳ ಜನ ಏನ್ ಮಾಡ್ತಾರ, ಬಹಳಷ್ಟು ತಪ್ಪು ಕಲ್ಪನೆ ಇದೆ ಸರ್ ಜನರಲ್ಲಿ. ಅದಕ್ಕಾಗಿ ಅವ್ರು ಕರುವಿಗೆ ಹಾಕಂಗಿಲ್ಲ, ಅವರೇ ತಗೊಂಡೋಗಿ ಸ್ವೀಟ್ ಮಾಡ್ಕೊಂಡು ತಿಂತಾರ, ಬೇರೆಯವ್ರಿಗೆ ಮನಿ ಮನಿ ಹಂಚ್ತಾರ, ಅದೆಲ್ಲ ಮಾಡ್ರಿ, ಮಾಡ್ಲಿಕ್ ಬೇಡನಲ್ಲ. ಬಟ್ ಅದು ಮೊದ್ಲು ಕರುವಿಗೆ ಅದಕ್ಕೆ ಎಷ್ಟು ಬೇಕು ಅಷ್ಟು ಕೊಟ್ಟು ಉಳುಕಿದ್ ಮಿಕ್ಕಿದ್ದೇನದ ಅವ್ರು ಯೂಸ್ ಮಾಡ್ಲಿ, ಮಾಡಿದ್ರೆ ನಡೀತದೆ. ಮೊದಲು ಕರುವಿನ ಕೊಟ್ಟ ಮುಗಿಬೇಕು ಸರ್. ಅಂತಂದ್ರೆ ಈಗ ಕೆಲವೊಂದ್ಸಲ ಕರುಗಳು ಕುಡಿಯೋದಿಲ್ಲ ಹಾಲು, ಅವಾಗ ಏನ್ ಮಾಡ್ಬೇಕಂತ್ರಿ? ಕುಡಿಯೋದಿಲ್ಲ ಅಂತಂದ್ರೆ ಅದಕ್ಕೊಂದು ಸ್ವಚ್ಛವಾದ ಬುಟ್ಟಿ ಒಳಗ ಹಾಲು ಹಾಕ್ಬೇಕು ಸರ್. ನಮ್ ಬಟ್ಟೆ ಅದ್ ಎದ್ದಿ ಅದ್ರ ಬಾಯಿಗ್ ಚೀಪಿಸ್ಬೇಕು ಸರ್. ಚೀಪಿಸಿ ಸ್ವಲ್ಪ ರುಚಿ ಹತ್ತ ತಂದ್ರೆ ಅದಕ್ಕ ಬುಟ್ಟಿ ಬಲ್ ಮುಖ ತಂದೇವ್ ಅಂದ್ರ ಸ್ವಲ್ಪ ಅದಕ್ಕ ಏನೋ ಚಂದದ ಟೇಸ್ಟ್ ಅಪ್ಪ ಅಂತ ಗೊತ್ತಾಗ್ತದ. ಅದಕ್ಕ ಅದ್ ಸ್ವಲ್ಪ ಸ್ವಲ್ಪ ಕುಡಿಲಿಕ್ಕೆ ಶುರು ಮಾಡ್ತದ. ಹಿಂಗ್ ಒಂದ್ ವಾರ ನಾವ್ ಮಾಡ್ಲಿಕ್ಕೆ ತಾನೇ ಕುಡಿಲಿಕ್ಕೆ ಶುರು ಮಾಡ್ತಾರಿ ಸರ್. ಹೌದಲ್ರಿ? ಅಂದ್ರೆ ಒಟ್ಟಾರೆ ಗಿಣ್ಣದ ಹಾಲು ಅಲ್ಲಿ ಕುಡಿಸೋದಕ್ಕ ನಾವು ಪೂರ್ಣ ಪ್ರಮಾಣದ ಪ್ರಯತ್ನ ಮಾಡ್ಬೇಕು ಅಂತ ತಾವ್ ಹೇಳ್ತಾ ಇದ್ರಿ. ನೀವಾಗ್ಲೇ ಹೇಳಿದ್ರಿ ಗಿಣ್ಣದ ಹಾಲಿನೊಳಗ ಸಾಕಷ್ಟು ಶಕ್ತಿ ಇರ್ತದೆ, ರೋಗ ನಿರೋಧಕ ಶಕ್ತಿ ಇರ್ತದೆ. ಒಂದೇ ಕುಡಿಸ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ಏನ್ ಸಮಸ್ಯೆಗಳಾಗಬಹುದು? ಕುಡಿಸ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ಸರ್ ಅದ್ರೊಳಗೆ ಎರಡ್ ತರದ ರೋಗಗಳನ್ನ ನಾವು ಡಿವೈಡ್ ಮಾಡ್ತೀವಿ ಸರ್. ಬಾಡಿ ಟೆಂಪರೇಚರ್ ರೆಗ್ಯುಲೇಟ್ ಮಾಡ್ಲಿಕ್ಕೆ ಇನ್ನೂ ಅಷ್ಟು ಡೆವಲಪ್ ಆಗಿರಂಗಿಲ್ಲ ಕರು ಅಲ್ಲಿ. ಅದಕ್ಕೋಸ್ಕರ ನಾವು ಈ ಗಿಣದ ಹಾಲು ಕೊಡೋದ್ಲಿಂತ ಸ್ವಲ್ಪ ಅದು ಅದನ್ನು ನಿವಾರಣಿಸಬಹುದು ಸರ್. ಅಂದ್ರೆ ದೇಹದ ಒಂದು ಉಷ್ಣಾಂಶ ಶಕ್ತಿ ಬರ್ತದೆ ಸರ್. ಅದು ಇನ್ನೊಂದು ಹೈಪೋಗ್ಲೈಸಿಮಿಯಾ. ಹೈಪೋಗ್ಲೈಸಿಮಿಯಾ ಅಂದ್ರೆ ಅದಕ್ಕೆ ಒಳಗೆ ಶಕ್ತಿ ಇರಂಗಿಲ್ರಿ ಕರು ಹುಟ್ಟಿದ ಕರುವಿಗೆ ದೇಹದೊಳಗೆ. ಅದಕ್ಕೆ ಈಗ ಗ್ಲೂಕೋಸ್ ಅದೆಲ್ಲ ನಾವು ಈಗ ಮನುಷ್ಯರಿಗೆ ಹೆಂಗ್ ಕೊಡ್ತೀವಲ್ಲ ಸರ್, ಈ ಗಿಣದ ಹಾಲ್ದಾಗ್ನು ಗ್ಲೂಕೋಸ್ ಇದು ಇರುತ್ತೆ ಸರ್, ರೆಡಿ ಇರ್ತದ್ರಿ. ಅದಕ್ಕೆ ಹಾಲು ಕೊಡೋದ್ರಲ್ಲಿಂತ ಆ ತೊಂದ್ರೆನು ನಾವು ನಿವಾರಣೆ ಮಾಡ್ಬೋದು. ಇನ್ನೊಂದೇನಂದ್ರ ಆ ಗಿಣದ ಹಾಲ್ದಾಗ ಲ್ಯಾಕ್ಟೋಸ್ ಅಂತ ಒಂದು ಅಂಶ ಇರ್ತದೆ ಸರ್, ಅದು ಅಂಶ ಬಹಳ ಕಡಿಮೆ ಇರ್ತದ್ರಿ. ಅದಕ್ಕೆ ಜನರೇನ್ ತಿಳ್ಕೊತಾರ ನಾವು ಭಾಳ ಗಿಣ್ಣದ ಹಾಲು ಕುಡ್ಸರ ಅದು ಬರೇ ಸಂಡಾಸ್ ಮಾಡ್ಕೊತದ್ರಿ ಅಂತ ಹಂಗೇನಿಲ್ಲ. ಅದೆಲ್ಲ ತಪ್ಪು ಕಲ್ಪನೆ. ಅದ್ರೊಳಗೆ ಭಾಳ ಕಡಿಮೆ ಲ್ಯಾಕ್ಟೋಸ್ ಇರ್ತದೆ. ಅದಕ್ಕೆ ಹೊಟ್ಟೆ ತುಂಬಷ್ಟು ನೀವು ಗಿಣ್ಣದ ಹಾಲು ಕೊಟ್ಟರು ಏನು ತೊಂದರೆ ಇಲ್ಲ, ಸಮಸ್ಯೆ ಇಲ್ಲ. ಸಮಸ್ಯೆ ರೋಗಗಳಂತಂದ್ರೆ ಹೈಪೋಗ್ಲೈಸಿಮಿಯಾ, ಹೈಪೋಥರ್ಮಿಯಾ, ಈ ಎರಡು ರೋಗಗಳು. ಇನ್ನು ಅಂತಂದ್ರೆ ಬೇದಿ, ಜ್ವರ, ನೆಗಡಿ ಇದೆಲ್ಲ ಕಾಮನ್ ಆಗಿ ಕಾಣಿಸ್ತದೆ ಸರ್. ಈಗ ಹೈಪೋಗ್ಲೈಸಿಮಿಯಾ ಅಂತಂದ್ರೆ ಈಗ ಶುಗರ್ ಲೆವೆಲ್ ಕಡಿಮೆ ಇರ್ತಾರೆ ಅವಕ್ಕೆ. ಈಗ ಹಂಗಾಗಿ ಗ್ಲೂಕೋಸ್ ಅಂತೂ ಹಾಲಿನಾಗ ಆಲ್ರೆಡಿ ಇರ್ತದೆ. ರೆಡಿಮೇಡ್ ಹಾಲಿನಾಗ ಇದ್ರಲಿಂತ ಹಾಲು ಕುಡಿಸೋದ್ಲಿಂತ ತೊಂದರೆ ನಿವಾರಣೆ ಆಗ್ತದ್ರಿ ಸರ್. ಶಕ್ತಿ ಸಿಗ್ತದ. ಈ ಕರು ದೊಡ್ಡದಾದಂಗ್ ದೊಡ್ಡದಾದಂಗ ಬರೀ ಹಾಲು ಒಂದೇದಕ್ಕೆ ಸರಿ ಹೋಗೋದಿಲ್ಲ. ಈ ಹಾಲಿನ ಜೊತೆಗೆ ಬೇರೆ ಆಹಾರವನ್ನ ನಾವು ಹಸಿ ಹುಲ್ಲನ್ನ ಇವೆಲ್ಲ ದಾಣಿ ಮಿಶ್ರಣ ಚುಣ್ಣಿ ಇವೆಲ್ಲ ಕೊಡ್ಲಿಕ್ಕೆ ಪ್ರಾರಂಭ ಮಾಡಬೇಕಾಗ್ತದೆ. ಇದು ಯಾವಾಗಿಂದ ಪ್ರಾರಂಭ ಮಾಡಬೇಕು, ಎಷ್ಟೆಷ್ಟು ಶುರು ಮಾಡ್ಬೇಕಂತಾರೆ? ಒಂದ್ ನಾಲ್ಕೈದು ದಿವಸ ತನಕ ಗಿಣದಲ್ಲಿ ಇರ್ತಾರೆ. ಸೊ ಅವಾಗ ನಾವು ಅದು ರಿಕ್ವೈರ್ಮೆಂಟ್ ಪ್ರಕಾರ ನಾವು ಗಿಣದಲ್ಲಿ ಕುಡಿಸ್ಬೇಕು. ಅದಕ್ಕೆ ಈಗ ಮುಂದಿನ ಆರರಿಂದ ಮೂವತ್ತು ದಿನಗಳಿಗೇನಾಗಲ್ಲ ಸ್ವಲ್ಪ ಹಾಲು ಕಡಿಮೆ ಮಾಡಬೇಕು. ಒಂದಂದ್ರೆ ಒಂದ್ ಎರಡು ಲೀಟರ್ ಅಂದಾಜ ಹಾಲು ಮತ್ತೆ ಒಂದು 50-250 ಗ್ರಾಮ್ ಮಿಶ್ರಣ, ಎಲ್ಲ ಏನಂತಾರೆ ದಾಣಿ ಮಿಶ್ರಣ, ಮತ್ತು ಒಂದ್ ಹಿಡಿ ಹಸಿಮೇವು, ಗರಿಕೆ, ಮೆತ್ತಗಾಗಿ ಯಾವ್ದು ಹುಲ್ಲನ್ನು ತಿನ್ಸಬಹುದು ಸರ್. ಮತ್ತ 31-60 ದಿನಗಳಲ್ಲಿ 2 ಲೀಟರ್ ಹಾಲು ಮತ್ತೊಂದ್ ಸ್ವಲ್ಪ ದಾಣಿ ಮಿಶ್ರಣ 250-500 ಗ್ರಾಂ ಮಾಡಬಹುದು. ಮತ್ತೆ ಸ್ವಲ್ಪ ಹೆಚ್ಚಿಗೆ ಮಾಡ್ಬೇಕು, ಹಸಿ ಹುಲ್ಲು ಸ್ವಲ್ಪ ಹೆಚ್ಚಿಗೆ ಮಾಡ್ಬೇಕು. ಮತ್ತೆ 60-90 ದಿನಗಳಿಗೆ 2 ಲೀಟರ್ ಹಾಲು ಮತ್ತೊಂದ್ 500 ಗ್ರಾಂ ತನ ಮತ್ತೆ ದಾಣಿ ಮಿಶ್ರಣ ಕೊಟ್ಟು ಇನ್ನೊಂದ್ ಸ್ವಲ್ಪ ಮೇವು ಚಲೋ ತಿನ್ಲಿಕ್ಕೆ ಶುರು ಮಾಡ್ತದ ಸ್ವಲ್ಪ ಜಾಸ್ತಿ ಮೇವು ಹಾಕೋತ ಹೋಗ್ಬೇಕ್ರಿ. ಮತ್ತೆ 3 ತಿಂಗಳ ಆದ ತಕ್ಷಣ ಏನು ಒಂದು 75 kg ತನ ಬರ್ಬೇಕು ಅದು ಕರು, ಅಂದ್ರೆ ನಾವು ಕರುವಿನ ತೂಕ. ಅಷ್ಟಾಯ್ತು ಅಂತಂದ್ರೆ ಮತ್ತದು ಮುಂದೆ ಬರೀ ಮೇವು ಹಾಲಿನ ಹಾಲು ಸ್ವಲ್ಪ ಕೊಡ್ಬೋದು, ಹಾಲಿನ ಜೊತೆ ಮೇವು ತಿನ್ಲಿಕ್ಕೆ ಸ್ವಲ್ಪ ಜಾಸ್ತಿ ಕೊಟ್ರೆ ಚೆನ್ನಾಗಿರ್ತದೆ ಸರ್. ಈಗ ರೈತರು ಆಕಳನ್ನ ಸಾಕೋದು, ಎಮ್ಮೆಯನ್ನ ಸಾಕೋದು ಎದಕ್ಕಂತಂದ್ರೆ ಹಾಲಿನ ಸಲುವಾಗಿ, ಹಾಲನ್ನ ಮಾರಾಟ ಮಾಡಬೇಕು, ತಮ್ಮ ಮನೆಯವ್ರ ಊಟ ಮಾಡಬೇಕು, ಹಾಲನ್ನ ಮಾರಾಟ ಮಾಡಬೇಕು. ಇನ್ನ ಒಳ್ಳೆ ರೀತಿಯಿಂದ ಕರು ಬೆಳಿಬೇಕು ಅಂತಂದ್ರೆ ಅವಕ್ಕೆ ಎಷ್ಟು ಹಾಲು ಕೊಡ್ಬೇಕು, ಅದಕ್ಕೇನು ಲೆಕ್ಕ ಹೆಂಗ್ ಇಟ್ಕೋಬೇಕಂತ್ರಿ? ಒಳ್ಳೆ ರೀತಿ ಅಂದ್ರೆ ಅದ್ರೊಳಗು ಎರಡು, ಈಗ ನಾವು ಏನ್ ಮಾಡ್ತೀವಿ ಸಂಪ್ರದಾಯಕ್ ಒಂದು ಪದ್ಧತಿ ಫಾಲೋ ಮಾಡ್ತೀವ್ರಿ ಸರ್. ಹಳ್ಳಿ ಜನರು ಏನ್ ಮಾಡ್ತಾರ, ಒಂದು ಕರ್ವಿಗೆ ಒಂದ್ ಸ್ವಲ್ಪ ಕುಡ್ಲಿಕ್ ಬಿಡ್ತಾರ. ಅದ್ರೊಳಗ್ನು ನಾವ್ ಈಗ ಏನ್ ಮಾಡ್ಬೇಕಂತಂದ್ರ ಫಸ್ಟ್ ಕರ್ವಿಗೆ ಬಿಡ್ಬೇಕು ತಾಯಿ ಬಲ್ಲಿ, ಒಂದ್ ಸ್ವಲ್ಪ ತೊರಿ ಬಿಡ್ತು ಅಂತಂದ್ರ ಅದಕ್ಕೆ ಸ್ವಲ್ಪ ಮತ್ತೆ ತಗೋಬೇಕು. ತಗೊಂಡ ತಕ್ಷಣ ಎಲ್ಲಾ 3 ಮಲಿಲಿಂದ ಹಾಲು ಹಿಂಡ್ಕೋಬೇಕ್ರಿ ಸರ್. ಮತ್ತು ಒಂದು ಹಂಗೆ ಬಿಟ್ಟು ಬಿಡ್ಬೇಕು ಕರ್ವಿನ ಸಲುವಾಗಿ. ಈಗ ಅದಕ್ಕೆ ಹೊಟ್ಟೆ ತುಂಬಾ ಅದು ಒಂದು ಮಲಿ ಹಾಲನ್ನು ಅದು ಕರ್ವಿಗೆ ಕುಡಿತು ಅಂದ್ರೆ ಅದು ಕರೆಕ್ಟ್ ಆಗಿ ನಾವು ಕನ್ಸಿಡರ್ ಮಾಡ್ತೇವ್ರಿ ಸರ್. ಅದು ಒಂದು ಮಲಿಯನ್ನ ಸಂಪೂರ್ಣವಾಗಿ ಕರ್ವಿನ ಸಲುವಾಗಿ ಬಿಟ್ಬಿಡ್ಬೇಕು ಅಂತಂದ್ರೆ ಅದು ಆರೋಗ್ಯಯುತವಾಗಿ ಬೆಳಿಲಿಕ್ಕೆ ಸಾಧ್ಯ ಆಗ್ತದೆ ಅಂತ. ಇದಲ್ಲದೆ ಮತ್ತೆ ಆಧುನಿಕ ಏನಾದರೂ ಕರು ಸಾಕುವ ಪದ್ಧತಿ ಅದಂತ ಅದರಿ ಸರ್? ಆಧುನಿಕವಾಗಿನೂ ಅದ. ಆಧುನಿಕ ಪದ್ಧತಿದಾಗ ನಾವ್ ಏನ್ ಮಾಡ್ತೀವಿ ಅಂದ್ರೆ ಕರು ಹುಟ್ಟಿದ ತಕ್ಷಣ ತಾಯಿಯಿಂದ ಬೇರ್ಪಡಿಸ್ತೀವ್ರಿ ಸರ್ ಅದಕ್ಕೆ. ಸೊ ಅವಾಗ ಏನ್ ಮಾಡ್ಬೇಕು ಅಂತಂದ್ರೆ ಅದೇ ನಾವು ಹುಟ್ಟಿಯಲ್ಲಿ ಹಾಲು ಹಾಕಿ ಅದಕ್ಕೆ ಕುಡಿಸ್ಲಿಕ್ಕೆ ನಾವು ರೂಢಿ ಮಾಡಿಸ್ಬೇಕಾಗತ್ತ. ಅದಕ್ಕೆ ಇದರಿಂದ ಏನಾಗ್ತದ ಅಂದ್ರೆ ಆಕಳು ಎಷ್ಟು ಹಾಲು ಕೊಡ್ಲಿಕ್ಕತ್ತ ಅಂತ ನಮ್ಗೆ ಕರೆಕ್ಟ್ ಗೊತ್ತಾಗ್ತದ. ಮತ್ತೆ ಅದ್ರ ಜೊತೆ ಹಾಲಿನ ಜೊತೆ ಹಂಗೆ ಹುಲ್ಲು ಮಿಶ್ರಣ ಎಲ್ಲಾ ಖನಿಜಗಳು ಎಲ್ಲ ಕಲಿತು ಕರುವಿಗೆ ನಾವು ಕರೆಕ್ಟ್ ಆಗಿ ಬೆಳೆಸಬಹುದು. ಇನ್ನೊಂದು ಏನಂದ್ರೆ ಕರು ಏನ ಮಾಡ್ತಾ ಹಾಲು ಕುಡಿಯೋ ಹೊತ್ತಿಗೆ ಸ್ವಲ್ಪ ಕಚ್ಲಿಕ್ಕೆ ಹೋಗ್ತದ ತಾಯಿ ಕೆಚ್ಚಿಗೆ, ಹಂಗ ಅದು ಸ್ವಲ್ಪ ಗಾಯ ಆಗ್ತದ ಇಲ್ಲಿ ಮತ್ತದು ಆಕಳ ಏನ್ ಮಾಡ್ತ ಹಾಲ್ ಹಿಡ್ಕೊಲಿಕ್ ಬಿಡಂಗಿಲ್ಲ ನಮ್ಗ, ಅದು ಎಲ್ಲ ಸ್ವಲ್ಪ ತಡೆಗಟ್ಟಬಾರ್ದಲ್ಲ. ಇನ್ನು ಬಹಳ ಮುಖ್ಯವಾಗಿರುವಂತಂದ್ರೆ ಈ ಜಂತುನಾಶಕ ಔಷಧಿ ಕುಡಿಸೋದು ಮತ್ತೆ ಲಸಿಕೆಗಳನ್ನ ಹಾಕೊಳ್ಳೋದು ಈ ಕರುವಿಗೆ, ಇದು ಹೆಂಗ್ ಮಾಡಬೇಕು? ವಿಶೇಷವಾಗಿ ಎಮ್ಮಿ ಕರುಗಳು ಇರ್ತಾವಲ್ರಿ, ಅವು ಜಂತುನಾಶಕ ಔಷಧಿ ಕುಡಿಸೋದು ಬಹಳ ಮುಖ್ಯ ಇರ್ತದೆ, ಇದ್ರ ಬಗ್ಗೆ ಸ್ವಲ್ಪ ಹೇಳ. ಜಂತುನಾಶಕ ಔಷಧಿ ಕರುಗಳು ಯಾವ್ದೇ ಎಮ್ಮಿ ಕರು ಇರಲಿ ಆಕಳ ಕರು ಇರಲಿ ಸರ್ ಎರಡಕ್ಕೂ ಬಹಳ ಮಹತ್ವ ಅದ. ಈಗ ಹುಟ್ಟದಿಂದ 10 ದಿನಗಳವರೆಗೆ ಏನು ಹಾಕ್ಬಾರ್ದು ಸರ್. 10ನೇ ದಿವಸ ಜಂತುನ ಔಷಧಿ ಹಾಕ್ಲಿಕ್ಕೆ ಶುರು ಮಾಡ್ಬೇಕು ನಾವು. 10ನೇ ದಿವಸ ಒಂದು, ಮತ್ತೆ 30ನೇ ದಿವಸ, ಮತ್ತೆ 60ನೇ ದಿವಸ, 90ನೇ ದಿವಸ, ಮತ್ತೆ ಪ್ರತಿ 6 ತಿಂಗಳಿಗೊಮ್ಮೆ, ಮತ್ತೆ ಆಮೇಲೆ ವರ್ಷಕ್ಕೊಮ್ಮೆ ಹಾಕಿದ್ರೆ ಸಾಕು ಸರ್ ಜಂತುನಾಶಕ. ನಮ್ಮ ಹತ್ರ ಬಂದ್ರೆ ಸಾಕು ಸರ್, ಎಲ್ಲ ಗವರ್ಮೆಂಟ್ ಅಲ್ಲಿ ಉಚಿತವಾಗಿ ಸಿಗ್ತದೆ ಸರ್. ಅಂತಂದ್ರೆ ಅವ್ ಎಷ್ಟು ಟ್ಯಾಬ್ಲೆಟ್ ಕೊಡ್ಬೇಕು, ಎಷ್ಟು ಹಾಕ್ಬೇಕು ಅಂತ ಎಲ್ಲ ತಾವ್ ಹೇಳ್ತೀರಿ? ನಾವ್ ಹೇಳ್ತೀವಿ ಸರ್. ಲಸಿಕೆಗಳ ಬಗ್ಗೆ, ಲಸಿಕೆಗಳು 3 ತಿಂಗಳ ಒಳಗಾಗಿ ಯಾವ ಲಸಿಕೆ ಕೊಡಂಗಿಲ್ಲ ಸರ್ ನಾವು ಕರುಗಳಿಗೆ. ಸೊ 3 ತಿಂಗಳು ಆದ್ಮೇಲೆ, 3-6 ತಿಂಗಳ ಮೇಲ್ಪಟ್ಟ ಕರುಗಳಿಗೆ ಒಂದು ಫಸ್ಟ್ ಡೋಸ್ FMD ಅಂದ್ರೆ ಕಾಲು ಬಾಯಿ ಜ್ವರದ ವಿರುದ್ಧ ಲಸಿಕೆ ಹಾಕ್ತೀವಿ. ಸೊ ಅದು 3 ತಿಂಗಳಿಗೆ ಒಂದ್ಸರಿ ಹಾಕ್ಬಹುದು, ಮತ್ತೆ 6 ತಿಂಗಳಿಗೊಮ್ಮೆ ವರ್ಷಕ್ಕೆ 2 ಸರಿ ಹಾಕ್ಬೇಕು ಸರ್ ನಾವು. ಆ ಲಸಿಕೆ ವರ್ಷಕ್ಕೆ 2 ಸರಿ ಹಾಕ್ಲೇಬೇಕು ಕಂಪಲ್ಸರಿ ನಾವು. ಮತ್ತೆ ಇನ್ನೊಂದು BQ ಅಂತೀವಿ, HSBQ ಬ್ಲ್ಯಾಕ್ ಕ್ವಾರ್ಟರ್ ಹೆಮರಜಿಕ್ ಸೆಪ್ಟಿಸೆಮಿ ಅಂತ, ಅದು ವರ್ಷಕ್ಕೊಂದ್ಸರಿ ಹಾಕ್ತಿವಿ. ಆಮೇಲೆ ಬ್ರುಸೆಲೋಸಿಸ್ ಅಂತ ಒಂದು ರೋಗ ಇದೆ ಸರ್, ಅದು ಏನ್ ಮಾಡ್ತೀವಿ, ಬರೀ ಹೆಣ್ಣು ಕರುಗಳಲ್ಲಿ ಮಾತ್ರ ಹಾಕ್ತೀವಿ ಸರ್ ಲಸಿಕೆ. 4-8 ತಿಂಗಳ ಕರು, ಹೆಣ್ಣು ಕರು ಒಂದ್ಸರಿ ಹಾಕ್ಬಿಟ್ರೆ ಅದು ಪೂರಾ ಆಯುಷ್ಯ ಇರೋಸ್ತನ ಹಾಕೋದು ಬೇಕಾಗಿಲ್ಲ. ಒಂದ್ಸರಿ ಅಷ್ಟೇ ಹಾಕೋದು ಸರ್. ಇನ್ನೊಂದು ಬಹಳ ಮುಖ್ಯವಾಗಿರುವಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದೀವಿ ಕೊಂಬನ್ನ ಸುಡೋದು. ಹೌದು ಸರ್. ಈ ಕೊಂಬು ಸುಡೋದ್ರಿಂದ ಯಾರು ವೈಜ್ಞಾನಿಕ ಪದ್ಧತಿಯನ್ನು ಸಾಕ್ತಾ ಇದಾರೆ, ಯಾರು ಹೈನುಗಾರಿಕೆಯನ್ನ ಲಾಭದಾಯಕವಾಗಿ ಒಂದು ದೊಡ್ಡ ದೊಡ್ಡ ಪದ್ಧತಿಗಳು ಮಾಡ್ತಾ ಇರೋದ್ರ ಜಾಗ ಕಡಿಮೆ ಹಿಡಿತದೆ ಅಂತೇಳಿ ಈ ಕೊಂಬು ಸುಡೋದು ಮಾಡ್ತಾರೆ. ಈ ಕೊಂಬು ಸುಡಬೇಕು ಅಂತಂದ್ರೆ ಯಾವ್ಯಾವ ರೀತಿಯಿಂದ ಮಾಡ್ಬೇಕಂತ? ಕೊಂಬು ಸುಡೋದ್ರಾಗ ಸರ್ 2 ಪ್ರಕಾರ ಇದಾವೆ ಸರ್. ಒಂದು ನಾವು ಒಂದು ಕೆಮಿಕಲ್ ಮೆಥಡ್ಲಿಂದ ಮಾಡ್ತೀವಿ, ಇನ್ನೊಂದು ಎಲೆಕ್ಟ್ರಿಕಲ್ ಮೆಥಡ್ಲಿಂದ ಮಾಡ್ತೀವಿ. ಈ ಕೆಮಿಕಲ್ ಮೆಥಡ್ನಾಗೇನು ಕಾಸ್ಟಿಕ್ ಪೊಟ್ಯಾಶ್ ಅಂತ ಸಿಗ್ತದೆ ಸರ್, ಒಂದು ಕೆಮಿಕಲ್ ನಮ್ಮ ಆಸ್ಪತ್ರೆಯಲ್ಲಿ ನಮ್ಮ ಚಿಕಿತ್ಸಾಲಯಗಳಲ್ಲಿ ಅವೈಲೇಬಲ್ ಇರುತ್ತೆ. ಸೊ ಅಲ್ಲಿ ಮಾಡಬಹುದು, ಅದರಿಂದನು ಕೊಂಬು ಸುಡ್ತೀವಿ. ಇನ್ನೊಂದೇನು ಎಲೆಕ್ಟ್ರಿಕಲ್ ಮಷೀನ್ದಿಂದ ಕೊಂಬು ಸುಡ್ತೀವಿ. ಎರಡಕ್ಕೂ ಸಹಿತ ಚಿಕಿತ್ಸಾಲಯ ಬರ್ಬೇಕು ಸರ್, ಬಂದ್ರೆ 2 ಆಗ್ಬಿಡ್ತದೆ. ಅಂತಂದ್ರೆ ಕೊಂಬನ್ನ ಸುಟ್ಟಿವಿ ಅಂತಂದ್ರೆ ಅದಕ್ಕೆ ಅನುಕೂಲ ಆಗ್ತದೆ, ಅನುಕೂಲ ಆಗುತ್ತೆ. ಇನ್ ಇತ್ತೀಚೆಗೆ ಈ ಕರುವಿಗಾಗ್ಲಿ ಆಕಳಿಗಾಗ್ಲಿ ಎಮ್ಮೆಗಳು ಎತ್ತುಗಳಿಗೆ ಈ ಗುರುತಿನ ಸಂಖ್ಯೆಯನ್ನು ಹಾಕ್ತಾ ಇದಾರೆ, ಈ ಇಯರ್ ಟ್ಯಾಗ್ ಅಂತೀವಲ್ಲ, ಇದು ಏನ್ ಮಹತ್ವದ ಅಂತ ಇದ್ರ ಬಗ್ಗೆ? ಗುರುತ್ ಯಾಕೆ ಬೇಕಂತಂದ್ರ, ಈಗ ಕೆಲವೊಬ್ರು ಡೈರಿ ಫಾರ್ಮ್ ಮಾಡ್ತಾರ, ಬಹಳಷ್ಟು ಕರುಗಳು ಇರ್ತಾವ, ಯಾ ಕರು ಯಾ ಆಕಳಿಂದ ಹುಟ್ಟ್ಯದ, ಯಾ ಎಮ್ಮಿಲಿಂದ ಹುಟ್ಟ್ಯದ, ಅದು ಗೊತ್ತಾಗ್ಬೇಕು ಅನ್ನೋದು, ಅದ್ರದ್ದೆಲ್ಲ ರೆಕಾರ್ಡ್ ಇದ್ದಂಗ ಸರ್. ಇದು ಹೆಂಗ ನಮ್ ಮನುಷ್ಯರಲ್ಲಿ ಆಧಾರ್ ಕಾರ್ಡ್ ಮಾಡ್ಯಾರಲ್ರಿ ಸರ್, ಹಂಗೆ ದನಗಳದಾಗ ನಾವು ಈಗ ಸರ್ಕಾರ ಏನ್ ಮಾಡ್ಲಿಕ್ಕತ್ತ, ಇನಾಫ್ ಟ್ಯಾಗಿಂಗ್ ಅಂತ ಮಾಡ್ಲಿಕ್ಕತ್ತರಿ ಸರ್. ಕಿವಿಯಲ್ಲಿ ಓಲೆ ಹೊಡಿತೀವಿ ನಾವು, ಅದರಲ್ಲಿ ಒಂದು ನಂಬರ್ ಇರ್ತದೆ ಸರ್, ಯುನಿಕ್ ಐಡೆಂಟಿಫಿಕೇಶನ್ ನಂಬರ್ ಅಂತ ಅಂತೀವಿ ನಾವು ಅದಕ್ಕೆ. ಅದೇನು ಪ್ರತಿಯೊಂದು ದನ ಹಸುವಿಂದು ಬೇರೆ ಬೇರೆ ಇರ್ತದೆ ನಂಬರ್. ಒಂದ್ಸರಿ ಆ ನಂಬರ್ ನಾವು ಫೀಡ್ ಮಾಡಿ ಇಟ್ಕೊಂಡ್ಬಿಟ್ವಿ ಅಂದ್ರೆ, ಅದ್ರ ಯಾವಾಗ ಜಂತುನಾಶಕ ಔಷಧ ಹಾಕಿವಿ, ಅದಕ್ಕೆ ಯಾವಾಗ ಬೆದ್ದಿಗೆ ಬಂದದ, ಅದಕ್ಕೆ ಏನಾರ ರೋಗ ಬಂದಿತ್ತಂದ್ರೆ ಏನ್ ಚಿಕಿತ್ಸೆ ಕೊಟ್ಟಿವಿ, ಎಲ್ಲ ರೆಕಾರ್ಡ್ ಮಾಹಿತಿ ಸಿಗ್ತಾರೆ ಸರ್. ಈಗ ಸದ್ಯ ಏನೋ ನಾವು ಅದು ಹಸುಗಳಲ್ಲಿ ಇಂಪ್ಲಿಮೆಂಟ್ ಮಾಡ್ಲಿಕ್ಕತ್ತೀವ್ರಿ ಸರ್ ಈ ಅದು ಪ್ರೋಗ್ರಾಮ್, ಮುಂದಿನ ವರ್ಷಗಳಲ್ಲಿ ಕರುಗಳಿಗೂ ಮಾಡ ಹಾಕ್ಬಹುದು. ಇದು ಅಂತಂದ್ರೆ ಒಟ್ಟು ಒಂದು ಈ ಕರು ಏನು ಅಲ್ಲಿಗೆ ಒಂದು ಇತಿಹಾಸ ಸಿಗ್ತದೆ ಸಿಗ್ತದೆ. ಇನ್ನೊಂದು ರೀತಿ ಅಂದ್ರೆ ಬ್ರ್ಯಾಂಡಿಂಗ್ ಅಂತ ಮಾಡ್ತೀವಿ ನಾವು, ಅದು ಬ್ರ್ಯಾಂಡಿಂಗ್ ಲಿಂತನೂ ಅದನ್ನು ಒಂಥರ ಗುರುತು ಮಾಡಬಹುದು ಸರ್. ಒಳ್ಳೇದು ನಯನ ಅವರೇ, ತಾವು ಇದುವರೆಗೆ ಕರುಗಳ ಪಾಲನೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಮಾಡಿಕೊಟ್ರೆ. ನಮ್ಮ ರೈತರು ನಿಮ್ಮನ್ನ ಸಂಪರ್ಕ ಮಾಡಬೇಕು, ನಿಮ್ ಜೊತೆ ಮಾತಾಡಬೇಕು, ಇನ್ನೂ ಹೆಚ್ಚಿನ ವಿಷಯವನ್ನ ತಿಳ್ಕೊಳ್ಬೇಕು ಅಂತಂದ್ರೆ ತಮ್ಮ ಮೊಬೈಲ್ ನಂಬರ್ ಹೇಳ್ರೆ? 9845107305. ರೈತ ಬಂದರೆ ನಯನ ಜೋಶಿ ಅವರ ಮೊಬೈಲ್ ನಂಬರ್ ಹಿಂಗದ ನೋಡ್ರಿ, 9845107305. ಈ ಮೊಬೈಲ್ ನಂಬರ್ಗೆ ನೀವು ಮಾತಾಡಿ ಸಾಕಷ್ಟು ವಿಷಯವನ್ನ ತಿಳ್ಕೊಳ್ಬಹುದು. ಇದುವರೆಗೆ ಇಷ್ಟೆಲ್ಲ ಮಾಹಿತಿ ಮಾಡಿಕೊಟ್ಟಿರುವಂತಹ ನಯನ ಜೋಶಿ ಅವರಿಗೆ ತಮ್ಮೆಲ್ಲರ ಪರವಾಗಿ ಆಕಾಶವಾಣಿ ಪರವಾಗಿ ಧನ್ಯವಾದ ಹೇಳ್ತಿದ್ದೇನೆ. ನಮಸ್ಕಾರ ಮೇಡಮ್. ನಮಸ್ಕಾರ. ಇದುವರೆಗೆ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕರುಗಳ ಪಾಲನೆಯ ಮಹತ್ವ ಕುರಿತು ಬೀದರ್ ತಾಲೂಕಿನ ಬರೂರು ಗ್ರಾಮದ ಪಶು ಚಿಕಿತ್ಸಾಲಯದ ಪಶು ವೈದ್ಯಾಧಿಕಾರಿಗಳಾದ ಡಾಕ್ಟರ್ ನಯನಾ ಜೋಶಿ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ರಾಜೇಂದ್ರ ಕುಲಕರ್ಣಿ. ಇನ್ನು ಮುಂದೆ ಕೇಳಿ ಜನಪದ ಸಂಗೀತ. ವಿಶ್ವೇಶ್ವರ ಗಣನಾಥ ಪಾರ್ವತಿ ನಂದನ ಗಜಾನನ ವಿಶ್ವೇಶ್ವರ ವಿಶ್ವೇಶ್ವರ ಗಣ ವಿಶ್ವೇಶ್ವರ ಘನನಾಥ ಪಾರ್ವತಿ ನಂದನ ಗಜಾನನ ವಿಶ್ವೇಶ್ವರ ಘನನಾಥ ಪಾರ್ವತಿ ನಂದನ ಗಜಾನನ ಸಿದ್ಧಿ ವಿನಾಯಕ ಗಜಾನನ ಮೋಕ್ಷ ಪ್ರದಾಯಕ ಗಜಾನನ ಮೋಕ್ಷ ಪ್ರದಾಯಕ ಗಜಾನನ ವಿಶ್ವೇಶ್ವರ ಘನನಾಥ ಪಾರ್ವತಿ ನಂದನ ಗಜಾನನ ಪಾರ್ವತಿ ನಂದನ ಗಜಾನನ ವಿಶ್ವೇಶ್ವರ ಮೂಷಿಕ ವಾಹನ ಗಜಾನನ ಮೋದಕ ಪ್ರಿಯಕರ ಗಜಾನನ ವಿಶ್ವೇಶ್ವರ ಘನನಾಥ ಪಾರ್ವತಿ ನಂದನ ಗಜಾನನ ವಿಶ್ವೇಶ್ವರ ಘನನಾಥ ಪಾರ್ವತಿ ನಂದನ ಗಜಾನನ ಪಾರ್ವತಿ ನಂದನ ಗಜಾನನ ಪಾರ್ವತಿ ನಂದನ ಗಜಾನನ ಗೋವಿಂದ ನಿನ್ನ ನಾಮವೇ ಚಂದ ಗೋವಿಂದ ನಿನ್ನ ಗೋವಿಂದ ನಿನ್ನ ನಾಮವೇ ಚಂದ ಗೋವಿಂದ ನಿನ್ನ ಗೋವಿಂದ ನಿನ್ನ ಪರಿಪೂರ್ಣ ಗೋವಿಂದ

ಸದಾಯಣ್ಣ ಹೃದಯದಲ್ಲಿ ವಾಸ ಮಾಡೋ ಶ್ರೀಹರಿ ಸದಾಯಣ್ಣ ಹೃದಯದಲ್ಲಿ ವಾಸ ಮಾಡೋ ಶ್ರೀಹರಿ ಸದಾಯಣ್ಣ ಹೃದಯದಲ್ಲಿ ವಾಸ ಮಾಡೋ ಶ್ರೀಹರಿ ಇದಾಗಿತ್ತು ನಮ್ಮ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ.